ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2223 ಕರೆ ಮಾಡಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಹಾಗೂ ಈರುಳ್ಳಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ಕೃಷಿಕ ಟಿ ಶಾಂತಣ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ವಡೇರಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಟಿ ಶಾಂತಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈರುಳ್ಳಿ ಕೃಷಿ ಹಾಗೂ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಶಾಂತಣ್ಣ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಶಾಂತಣ್ಣ ಅವರು. ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸುಮಾರು ನಾವು ಈಗ ನಮ್ಮ ತಂದೆ ತಾಯಿ ತಂದೆ ಇದರಿಂದನೂ ಮಾಡ್ತಿದ್ವಿ ಸರ್. ಮೊದಲಿಂದನೂ ಮಾಡ್ತಾ ಇದ್ವಿ. ನಾವು ಮಾಡ್ತಿರೋದು ಒಂದು 15-20 ವರ್ಷದಿಂದ ಮಾಡ್ತಾ ಇದ್ವಿ ಸರ್. ವಿದ್ಯಾಭ್ಯಾಸದಲ್ಲಿ ಅವರು ಮಾಡಿದ್ರಿ ಸರ್? ನಾವು ಒಂದು ಪಿ ಸಿ ಇಂದ ಮಾಡಿದ್ವಿ. ಪಿ ಸಿ ಓದಿದ್ಮೇಲೆ ಈ ಕೃಷಿ ಬದುಕಿಗೆ ಬಂದ್ರೆ ಮುಂದೆ ಓದ್ಬೇಕಂತ ಅನ್ನಿಸ್ಲಿಲ್ಲ? ಮುಂದಕ್ಕೆ ಓದ್ಬೇಕಂತ ಅನ್ಸುತ್ತ, ಆದ್ರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇದಾಗಿದ್ರಿಂದ ನಮ್ಮ ತಮ್ಮರು ಅವರೆಲ್ಲ ಓದ್ತಿದ್ರು, ಅವ್ರನ್ನ ಓದಕ್ ಆಗಲ್ಲ ಅಂತ ಉದ್ದೇಶಕ್ಕೆ ನಾವು ಸ್ವಲ್ಪ ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಿದ್ವಿ ಸರ್. ಈಗ ಓದ್ನ ಮೊಟಕುಗೊಳಿಸಿ ಕೃಷಿ ಬದುಕಿಗೆ ಬಂದ್ರಿ, ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಈಗಿನ ಇದರಲ್ಲಿ ಲಾಭದಾಯಕನೇ, ಬಟ್ ಶ್ರದ್ಧೆಯಿಂದ ಮಾಡಿದ್ರೆ ಲಾಭದಾಯಕನೇ. ಈಗಿನ ಮಳೆ ಮತ್ತೆ ವಾತಾವರಣ ಮತ್ತೆ ಇದರಿಂದ ಸ್ವಲ್ಪ ನಮ್ಗೆ ಟೈಮ್ ಸರಿ ಮಳೆ ಬರಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಸ್ವಲ್ಪ ಏನಂದ್ರೆ ಎಲ್ಲ ಈ ಏನ ಹಳ್ಳಿಗಳಲ್ಲಿ ಬಿಟ್ಬಿಟ್ಟು ಎಲ್ಲ ಬೇರೆ ಕಡೆ ಹೋಗ್ತಾರೆ ಯುವಕರೆಲ್ಲ, ಮಳೆ ಮತ್ತು ವಾತಾವರಣದಿಂದ ಬೇರೆ ಕಡೆ ಹೋಗ್ತಾರೆ ಸರ್. ಹಾಗಿದ್ರೆ ನಿಮ್ ಜಮೀನು ಎಷ್ಟು ಎಕರೆ ಇದೆ ಸರ್? ನಮ್ದು ಇಲ್ಲಿ ಒಂದು 3 ಎಕರೆ ಇದೆ ಸರ್. ನೀರಾವರಿನ ಕುಷ್ಕಿ ಜಮೀನು? ನೀರಾವರಿ ಸರ್, ಬೋರ್ವೆಲ್. ನೀರಾವರಿಯಲ್ಲಿ ಏನೇನ್ ಬೆಳೆಗಳು ಬೆಳಿತೀರ ಸರ್? ನಾವು ನೀರುಳ್ಳಿ ಬೆಳಿತೀವಿ, ಈ ಭತ್ತ ಬೆಳಿತೀವಿ, ಮತ್ತೆ ಈ ರಾಗಿ, ರೇಷ್ಮೆ ಹಾಕಿದ್ವಿ ಸ್ವಲ್ಪ, ಮತ್ತೆ ಬೀಜ ನೀರುಳ್ಳಿ ಅಂತ ಬೀಜ ಬೆಂಡೆ ಬೆಳಿತೀವಿ, ಇಷ್ಟೆಲ್ಲ ಬೆಳಿತೀವಿ ಸರ್. ಈಗ ಸಾಕಷ್ಟು ಜನ ನಾವು ರೈತರು ನೋಡ್ತಾ ಇರ್ತೀವಿ, ಹಾಕಿದ್ರೆ ಒಂದೇ ತರ ಬೆಳೆಗಳು ಹಾಕ್ತಾರೆ, ಬರೀ ಈರುಳ್ಳಿ ಹಾಕೋದು, ಇಲ್ಲ ಬರೀ ರೇಷ್ಮೆ ಹಾಕೋದು, ಇಲ್ಲ ಬರೀ ಶೇಂಗಾ ಹಾಕೋದು, ಇಲ್ಲ ಬರೀ ಟೊಮೆಟೊ ಹಾಕೋದು. ಅಂತದ್ರಲ್ಲಿ ನೀವು ಈ ತರ ಮಿಶ್ರ ಬೆಳೆಗಳು ಬೆಳಿತಿದ್ರೆ ಯಾಕೆ ಈ ತರ ಮಿಶ್ರ ಬೆಳೆಗಳು ಬೆಳಿಬೇಕು ಅನ್ನಿಸ್ತು? ಮಿಶ್ರ ಬೆಳೆ ಏನಕ್ಕೆ ಬೆಳಿಬೇಕಂತಂದ್ರೆ ಭೂಮಿಯಲ್ಲಿ ಕೆಲವೊಂದು ಲವಣಾಂಶಗಳು ಮತ್ತು ಪೋಷಕ ಅಂಶಗಳು ಉತ್ಪತ್ತಿ ಆಗ್ತವೆ ಮಿಶ್ರ ಬೆಳೆ ಬೆಳೆಯೋದ್ರಿಂದ. ಮತ್ತೆ ನಮ್ಗೆ ನಮ್ಮ ಇದರಲ್ಲಿ ಒಂದೇ ಬೆಳೆ ಬೆಳೆದ್ರೆ ನಮ್ಗೆ ಇಳುವರಿ ಬರೋದಿಲ್ಲ, ಮತ್ತೆ ನಮಗೂ ಒಂದು ಆರ್ಥಿಕವಾಗಿ ನಮಗೆ ಮನೆ ತನ ಬೆಳೆಸೋದಕ್ಕೂ ಆಗಲ್ಲ. ಹಂಗಾಗಿ ಮಿಶ್ರ ಬೆಳೆ ಬೆಳೆದ್ರೆ ಒಂದಲ್ಲ ಒಂದು ಒಂದು ಏನಾದ್ರು ಒಂದು ಕೈ ಕೊಟ್ಟದ ಅಂದ್ರೆ ಇನ್ನೊಂದಾದ್ರೂ ನಮ್ಮ ಕೈ ಹಿಡಿತತ್ತ ಅನ್ನೋ ಉದ್ದೇಶಕ್ಕೆ ಮಿಶ್ರ ಬೆಳೆ ಬೆಳಿತೀವಿ ಸರ್. ಹಾಗಿದ್ರೆ ನಿಮ್ಗೆ ಈ ನೀರಾವರಿಯಲ್ಲಿ ಹೆಚ್ಚು ಲಾಭ ತಂದು ಕೊಡುವಂತ ಬೆಳೆಗಳು ಯಾವ್ಯಾವ ಸರ್? ಹೆಚ್ಚು ಬೆಳೆ ಲಾಭ ತಂದು ಕೊಡುವಂತಂದ್ರೆ ನೀರುಳ್ಳಿ ಸರ್. ನೀರುಳ್ಳಿ, ಈ ರೇಷ್ಮೆಯಿಂದ, ರೇಷ್ಮೆ ಅಂದ್ರೆ ನಾವು ಮೊದ್ಲೆಲ್ಲ ಬೆಳಿತಿದ್ವಿ, ನಮ್ಮ ನಮ್ಮ ಅಪ್ಪ ಇದರಿಂದ ಬೆಳಿತಿದ್ವಿ. ಅವಾಗೆಲ್ಲ ಬರೇ ನಾವು 40-50 ರೂಪಾಯಿಗೆ ಕೆಜಿ ಮಾರ್ಕೊಂಡು ಬಂದಿದ್ವಿ. ಬಟ್ ಸ್ವಲ್ಪ ಸೆಂಟ್ರಲ್ಲಿ ಒಂದು 10-15 ವರ್ಷ ಕೈ ಬಿಟ್ಟಿವಿ ನಾವು. ಮತ್ತೆ ಈಗ 1 ವರ್ಷದಿಂದ ಹಾಕಿದ್ವಿ ರೇಷ್ಮೆನ, ಅದು ಸುಮಾರು ಆಗಲಿ ನಾನೀಗ 1 ವರ್ಷದಿಂದ ಅಂದ್ರೆ ಸುಮಾರು 4 ಬೆಳೆ ತಗೊಂಡಿದ್ವಿ, 3-4 ಬೆಳೆ ಚೆನ್ನಾಗಿ ಅದನ್ನು ಕೈ ಹಿಡಿತು ಸರ್. ಅದು ಮೊದ್ಲಿದ್ದಷ್ಟು ಅದು ಕೆಲಸ ಇರಲ್ಲ ಅದರಲ್ಲೇನು. ಮೊದ್ಲಂದ್ರೆ ಪುಟ್ಟಿಯಲ್ಲಿ ಸ್ಟ್ಯಾಂಡ್ ಕಟ್ಟಿ ಪುಟ್ಟಿಯಲ್ಲಿ ತಂದು ಎಲ್ಲ ಕಟ್ ಮಾಡಿ ಬೆಳಿಗ್ಗೆ ಸಾಯಂಕಾಲ 4 ಮೇವು ಹಾಕ್ತಿದ್ರು. ಅದರಲ್ಲಿ ಕಟ್ ಮಾಡಿ ಸೊಪ್ಪು ಕಟ್ ಮಾಡಿ ಅಥವಾ ಬೆಡ್ ತೆಗೆಯೋದು ಅದೆಲ್ಲ ದಿವಸಕ್ಕೆ ಕನಿಷ್ಠ ಅಂದ್ರೆ 4 ಸರಿ ಪೊಟ್ಟಿಗಳನ್ನ ಎತ್ತಿರ್ಸ್ಬೇಕಾಯ್ತು. ಅಷ್ಟೊಂದು ಹೆವಿ ಕೆಲಸ ಇರೋದು. ಇವಾಗ ಅಷ್ಟೊಂದು ಹೆವಿ ಕೆಲಸ ಇರಲ್ಲ, ಸ್ಟ್ಯಾಂಡ್ ಮಾಡಿರ್ತೀವಿ. ಏನ್ ಸೊಪ್ಪು ತೋಟದಲ್ಲಿ ಕೊಯ್ಕೆ ಮುಂದ್ಬಿಟ್ಟು ಹಂಗೆ ಹಾಸೋದು. ಇಬ್ರು ಗಂಡ ಹೆಂಡತಿ ಇಬ್ರು ಆದ್ಬಿಟ್ಟ 100-200 ಮಟ್ಟೆ ಆರಾಮ ಮೇಯಿಸ್ಕೊಂಡ್ಬಿಟ್ಟು ನೆಮ್ಮದಾಗಿರ್ಬೋದು ರೇಷ್ಮೆಯಿಂದ. ಅಂದ್ರೆ ಮೊದಲು ನಿಮ್ ತಂದೆ ಕಾಲದಲ್ಲೆಲ್ಲ ರೇಷ್ಮೆ ಬೆಳಿತಿದ್ವಿ, ಮಧ್ಯದಲ್ಲಿ ಒಂದು 8-10 ವರ್ಷ ಬೆಳೆಯ ನಿಲ್ಲಿಸ್ಬಿಟ್ವಿ ಅಂತಂದ್ರೆ ಯಾಕೆ ನಿಲ್ಸಿದ್ರಿ ಸರ್? ಅಂದ್ರೆ ಅವಾಗ ಸ್ವಲ್ಪ ಮಾರ್ಕೆಟ್ ರೇಟ್ ಅನ್ನೋದು ತುಂಬಾ ಕಡಿಮೆ ಆಯ್ತು ಸರ್ ಅವಾಗ, ಮತ್ತೆ ಕೆಲಸ ಜಾಸ್ತಿ ಆಗ್ಬಿಡ್ತು. ಹಂಗಾಗಿ ನಾವು ಬರೇ 30-40 ರೂಪಾಯಿಗೆ, ನಾವು ಬುದ್ಧಿ ಬಂದಾಗ ಬರೇ 40-50 ರೂಪಾಯಿ ಕೆಜಿ ಮಾರ್ಕೊಂಡ್ ಬಂದಿದ್ವಿ. ಹಂಗಾಗಿ ಸ್ವಲ್ಪ ಅವಾಗ ಇಳುವರಿನೂ ಸ್ವಲ್ಪ ಕಡಿಮೆ ಬರೋದದು. ಕೆಲಸ ಜಾಸ್ತಿ ಇರೋದು, ಹಂಗಾಗಿ ಅದು ತೆಗೆದಾಕಿಬಿಟ್ಟಿದ್ರು ಸ್ವಲ್ಪ. ಈಗ ಮತ್ತೆ ಈಗ ಒಂದು ವರ್ಷದಿಂದ ಈಗ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರು? ಹೌದು ಹೌದು, ಈ ವರ್ಷದಿಂದ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ವಿ. ಪರವಿಲ್ಲ ಅಂದ್ರೆ ಪರವಿಲ್ಲ ಅಂದ್ರೆ ಅದರಿಂದ ನಮ್ಗೆ ಕೈ ಹಿಡಿಯನ್ನ ಹಿಡಿತೈತೆ ಅನ್ನೋದು ಆಶ್ವಾಸನೆ, ನಮ್ಗೆ ಒಂದು ಧೈರ್ಯ ಐತೆ, ನಮ್ಗೆ ಹಿಡಿತೈತೆ, ಕೈ ಹಿಡಿತೈತೆ ಅನ್ನೋ ಧೈರ್ಯ ಐತೆ ನಮ್ಗೆ. ಈಗ ರೇಷ್ಮೆ ಸೊಪ್ಪು ಯಾವ್ದು ಬೆಳಿತೀರ, V1 ಅಥವಾ M5? ಸರ್ ನಾವು ಇದು V1 ನಾವು ಹಾಕಿರೋದು. ಈಗ ಮೊದಲೆಲ್ಲ M5 ಬೆಳಿತಿದ್ರಿ, ಈಗೆಲ್ಲ V1 ಬೆಳಿತಾ ಇದ್ರಿ, ಏನ್ ವ್ಯತ್ಯಾಸ ಆ ಸೊಪ್ಪು ಈ ಸೊಪ್ಪು? ಆ ಸೊಪ್ಪು ಈ ಸೊಪ್ಪಿಗೆ ಏನ್ ವ್ಯತ್ಯಾಸ ಅಂದ್ರೆ M5 ಅಲ್ಲಿ ಸ್ವಲ್ಪ ಅದು ಮೃದು ಬರುತ್ತೆ, ಬಟ್ಟೆ ಇದ್ದಂಗೆ ಇರುತ್ತೆ, ತೆಳು ಬರುತ್ತೆ ಅದು, ಅಂದ್ರೆ ಸ್ವಲ್ಪ ಹಾಕಿದ ತಕ್ಷಣ ಸ್ವಲ್ಪ ಬಾರದು ಜಲ್ದಿ. ಹಂಗಾಗಿ ಇದು V1 ಆದ್ರೆ ಸ್ವಲ್ಪ ಥಿಕ್ನೆಸ್ ಇರುತ್ತೆ, ಸೊಪ್ಪು ಸ್ವಲ್ಪ ಹಾಕಿದ್ರು ಒಂದು ಈಗ 10 ಗಂಟೆ ಹಾಕಿ ಕನಿಷ್ಠ ಒಂದು ಸಾಯಂಕಾಲ 4 ಗಂಟೆವರೆಗೂ ತಿನ್ನೋವರೆಗೂ ಅದು ಬಾಡೋದಿಲ್ಲ. ಆ ಉದ್ದೇಶಕ್ಕೆ V1 ಹಾಕಿದ್ವಿ. ಎಷ್ಟು ಎಕರೆ ಬೆಳಿತೇವೆ ರೇಷ್ಮೆ ಸರ್? ನಾವು ಒಂದು ಈಗ 1.5 ಎಕರೆ 2 ಎಕರೆ ಹಾಕಿದ್ವಿ ಸರ್, ಕನಿಷ್ಠ ಆದ್ರೆ ಅದಕ್ಕೆ ಒಂದು 200-250 ಮಟ್ಟೆ ತರ್ತೀವಿ. ಈಗ V1 ಕಡ್ಡಿ ಎಲ್ಲ ಎಲ್ಲಿಂದ ತಗೊಂಡ್ ನಾಟಿ ಮಾಡಿದ್ರಿ ಸರ್? ನಾವು V1 ಕಡ್ಡಿ ಅಂದ್ರೆ ಇಲ್ಲೇ ತಗೊಂಡಿದ್ವಿ ಸರ್, ಸಸಿ ತಗೊಂಡ್ಬಿಟ್ಟು 2.5 ರೂಪಾಯಿ ಒಂದು ಸಸಿ ಅಂತ ತಗೊಂಡ್ರು, ನರ್ಸರಿ ಮಾಡಿರೋದು ನಾವು ಹಾಕಿದ್ವಿ. ಅಂತರ ಎಷ್ಟು ಕೊಟ್ಟಿದ್ರೆ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? ಸಾಲಿಗೆ ಅಂದ್ರೆ 3-4 ಸೈಜಲ್ಲಿ ಇಟ್ಟಿದ್ವಿ ಸರ್, ಸಾಲಿನಿಂದ ಸಾಲಿಗೆ 4 ಅಡಿ, ಸಸಿಯಿಂದ ಸಸಿ 3 ಅಡಿ ಇಟ್ಟಿದ್ವಿ ಸರ್. ಈ ತರ ಅಂತರ ಕೊಡೋದ್ರಿಂದ ಏನ್ ಅನುಕೂಲ ಅಂತೀರ ಸರ್? ಈ ತರ ಅಂತರ ಅಂತಂದ್ರೆ ನಾವು ಮತ್ತೆ ಈ ಗಾಳಿ ಬೆಳಕಾಡೋದಕ್ಕೂ ಮತ್ತೆ ನೀರ್ ಹಾಯಿಸೋದಕ್ಕೂ ಮತ್ತೆ ಸೊಪ್ಪು ಹಣ್ಣು ಒರಿಯೋದಿಲ್ಲ, ಮತ್ತೆ ನೆಲಮಟ್ಟದಿಂದ ಮೇಲಕ್ಕೆ ಒಂದು 2 ಅಡಿ ಲೆಕ್ಕಕ್ಕೆ ನಾವು ಕಟಾವ್ ಮಾಡಿದ್ವಿ, ಅಲ್ಲಿಂದ ಮೇಲಕ್ಕೆ ನಾವು ಕಟ್ ಮಾಡ್ತಾ ಇರ್ತೀವಿ. ಅದರಿಂದ ಏನು ಅನುಕೂಲ ಅಂತಂದ್ರೆ ಈ ಗಾಳಿ ಬೆಳಕು ಆಡೋದು ಮತ್ತೆ ಯಥೇಚ್ಛವಾಗಿ ಮತ್ತೆ ಈ ನಾವು ಬೇಸಪಾಸ ಮಾಡೋದಕ್ಕೂ ಪ್ರತಿಯೊಂದಕ್ಕೂ ಎಲ್ಲವಕ್ಕೂ ಅನುಕೂಲ ಆದ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಆ ತರ ಇದು ಮಾಡಿದ್ವಿ. ಪ್ರತಿ ಸರಿ ಒಂದ್ 200-250 ಮಟ್ಟೆ ತರ್ತೀವಿ ಅಂತಂದ್ರೆ, ಈಗ ಮೊದ್ಲೆಲ್ಲ ನೀವೇ ಮೊಟ್ಟೆ ತಗೊಂಬಂದ್ಬಿಟ್ಟು ಚಾಕಿ ಹುಳನ್ನ ಮಾಡ್ಕೊಂಡ್ಬಿಟ್ಟು ನೀವು ಮಾಡ್ಬೇಕಾಗಿತ್ತು, ಈಗೆಲ್ಲ ಚಾಕಿ ಹುಳುಗಳೇ ರೆಡಿ ಸಿಗೋದ್ರಿಂದ ನಿಮ್ಗೆ ಅನುಕೂಲ ಆಗ್ತಾ ಇದೆಯಾ? ಹೌದು ಸರ್, ಅದು ತುಂಬಾ ಅನುಕೂಲ ಆಗುತ್ತೆ. ಈಗ ಹೆಂಗಂತಂದ್ರೆ ಮೊದ್ಲು ನಾವು ಮೊಟ್ಟೆನೆ ತಗೊಂಬಂದು ಚಾಕಿ ಕಟ್ಟಿ 1 ಜರ 2 ಜರ ಅಂತ ಎದ್ದಿಸಿ ಅದಕ್ಕೆಲ್ಲ ಮೊದ್ಲೆಲ್ಲ ನಾವು ಈಟ್ ಇದ್ದ ಟೈಮ್ ಅಲ್ಲಿ ಕುಂಬದಲ್ಲಿ ಹಾಕ್ಬಿಟ್ಟು ಮಡಿಕೆಯಲ್ಲಿ ಸುತ್ತ ಒಂಥರ ಬಟ್ಟೆ ಹಾಕ್ಬಿಟ್ಟು ಈ ತರ ಮಾಡಿ ಬೇಸಿಗೆ ಟೈಮ್ ಅಲ್ಲಿ ಆ ತರ ಮಾಡ್ತಿದ್ವಿ. ಇವಾಗ ಏನಂದ್ರೆ ಚಾಕಿ ಸೆಂಟರ್ ಅಂತ ಬಂದ್ಬಿಟ್ಟಿದಾವೆ, ಅವ್ರೇನೆ 2 ಜರ ಬಿಡಿಸಿ ಕೊಡ್ತಾರೆ ಸರ್, ಹಂಗಾಗಿ ಸ್ವಲ್ಪ ಅನುಕೂಲ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ. ಈಗ ಮೊದ್ಲೆಲ್ಲ 1 ತಿಂಗಳವರೆಗೆ ಕಾಯ್ಬೇಕಾಯ್ತು, ಇವಾಗ ಏನಿಲ್ಲ, 18-20 ದಿವಸಕ್ಕೆ ಬೆಳೆನ ತಗೊಂಡ್ಬಿಡ್ತೀವಿ ಸರ್, ಬೆಳೆನ ಆಗಿ ಮಾರ್ಕೆಟ್ ಮುಗಿಸ್ಕೊಂಡ್ಬರ್ತೀವಿ. ರೇಷ್ಮೆ ಸಾಕಾಣಿಕೆ ಮಾಡ್ಲಿಕ್ಕೂ ಎಲ್ಲ ರೇಷ್ಮೆ ಇಲಾಖೆಯಿಂದ ಸಾಕಷ್ಟು ಅನುಕೂಲಗಳು ಕಲ್ಪಿಸಿಕೊಟ್ಟಿದ್ದಾರೆ, ನೀವೇನಾದ್ರೂ ರೇಷ್ಮೆ ಇಲಾಖೆಯಿಂದ ಸಹಾಯ ಪಡ್ಕೊಂಡಿದ್ದೀರಾ? ಹೌದು ಸರ್, ಪಡ್ಕೊಂಡಿದ್ವಿ. ಈಗ ನಾವು ಅಂದ್ರೆ ಈ ಕಡ್ಡಿ ನಾಟಿ ಮಾಡಿರೋದಕ್ಕೂ ಅದರಲ್ಲಿ NREGional ಅಂತ ಹೇಳ್ಬಿಟ್ಟು ನಾವು ಸಣ್ಣ ರೈತರಿಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನಮ್ಗೆ ಅದರಲ್ಲಿನು ಅಮೌಂಟ್ ಸಹಾಯಧನ ಪಡ್ಕೊಂಡಿದ್ವಿ. ಮತ್ತೆ ಈಗ ಮನೆ ಮಾಡಿದ್ವಿ, ಮನೆಯಲ್ಲೇನು ಸಹಾಯಧನ ಅದಕ್ಕೂ ಸಹಾಯಧನ ಕೊಟ್ರು, ಚೆನ್ನಾಗಿದೆ ಸರ್. ಆ ಸಹಾಯಧನ ಇದಂತವೆಲ್ಲ ತಗೊಂತ ಇದ್ವಿ, ಮತ್ತೆ ಈ ಡ್ರಿಪ್ ಮಾಡಿದ್ವಿ, ಈಗ ಆ ಡ್ರಿಪ್ ಇಂದೂ ಎಲ್ಲ ಈಗ ಅಪ್ಲಿಕೇಶನ್ ಹಾಕ್ಬಿಟ್ಟು ಅವಕ್ಕೆಲ್ಲ ಫೈಲ್ ಎಲ್ಲ ಮೂವ್ ಮಾಡಿದ್ವಿ, ಅದು ಬರುತ್ತಂತ ಹೇಳಿದ್ದಾರೆ ಸಾಹೇಬರು, ಅದು ಮಾಡ್ತಾ ಇದ್ವಿ. ಬರ್ತದೆ ಸರ್, ಅದು ನಾವು ಮಾಡ್ಬೇಕು, ಅದು ನಾವು ಮಾಡಿ ಇದಕ್ಕೆ ಇಲಾಖೆಗೆಲ್ಲ ಕೊಟ್ಟು ಇದು ಮಾಡಿದ್ರೆ ಆಗುತ್ತೆ ಸರ್, ಅದು ಆ ತರ ಮಾಡ್ಬೇಕು. ಈಗ ಮೊದ್ಲೆಲ್ಲ ನಾವು ಪುಟ್ಟಿಲ್ ಸಾಕ್ತಿದ್ವಿ, ತುಂಬಾ ಕಷ್ಟ ಇರ್ತಿತ್ತು, ತುಂಬಾ ಕೆಲಸ ಇರ್ತಿತ್ತು, ಈಗೆಲ್ಲ ನಾವು ಅಟ್ಟ ಪದ್ಧತಿಯಲ್ಲಿ ಸಾಕೋದ್ರಿಂದ ಕೆಲಸ ಕಡಿಮೆ ಆಯ್ತು ಅಂತಂದ್ರೆ, ಮೊದ್ಲು ಪುಟ್ಟಿಯಲ್ಲಿ ಸಾಕ್ಬೇಕಾದ್ರೆ ಯಾವ ರೀತಿ ಇಳುವರಿ ಬರ್ತಾ ಇತ್ತು, ಈಗ ಅಟ್ಟ ಸಿಸ್ಟಮ್ ಅಲ್ಲಿ ಮಾಡಿ ಸಾಕಾಣಿಕೆ ಮಾಡ್ತಿದ್ರೆ ಈಗ ಯಾವ ರೀತಿ ಇಳುವರಿ ಬರ್ತಾ ಇದೆ ಸರ್? ಅಂದ್ರೆ ಈಗ ಮೊದ್ಲು ಪುಟ್ಟಿಯಲ್ಲಿ ಅಂದ್ರೆ ಸ್ವಲ್ಪ ರೋಗಗಳು ಜಾಸ್ತಿ ಆಗವು, ಏನಂತಂದ್ರೆ ಅದರಲ್ಲಿ ಸಗಣಿಯಲ್ಲಿ ಸುಣ್ಣ ಹಾಕೊಂಡು ಬೆಳೆಯೋರು, ಮತ್ತೆ ಸಗಣಿ ಅದು ಡೈಲಿ ಬೆಡ್ ತೆಗಿತಿದ್ರು, ಆದ್ರೂ ರೋಗಾಣುಗಳು ಜಾಸ್ತಿ ಅವು ಸ್ಪ್ರೆಡ್ ಆಗಿಬಿಡವು, ರೋಗ ಜಾಸ್ತಿ ಇದಾಗದ. ಯಾಕಂದ್ರೆ ಹತ್ತತ್ತ ಸೊಪ್ಪು ಹಾಕೋದ್ರಿಂದ ಕಟ್ ಮಾಡಿ ಹಾಕೋದ್ರಿಂದ ಇದಾಗದು. ಈಗಂತಂದ್ರೆ ಇದು ಈ ಸೆಲ್ಫ್ ಮಾಡಿರ್ತೀವಿ, ಸೆಲ್ಫ್ ಮಾಡಿದ್ರಿಂದ ನಾವು ಸ್ಟ್ಯಾಂಡ್ ನಿಂದ ಇದು ಒಂದ್ ಸೆಲ್ಫ್ ನಿಂದ ಮೇಲಕ್ ಸೆಲ್ಫ್ ಅನ್ನೋದು 2 ಅಡಿ ಗ್ಯಾಪ್ ಇಟ್ಟಿರ್ತೀವಿ. ಸೊಪ್ಪು ಹೊಯ್ಕೊಂಬಂದು ಹಾಕಿದಾಗ ಏನಾಗುತ್ತೆ ಅಂತಂದ್ರೆ, ಈಗ ಸೊಪ್ಪು ಒಂದು ಬೆಳಿಗ್ಗೆ ನಾವು 8 ಗಂಟೆ ಸೊಪ್ಪು ಹಾಕಿದ್ರೆ ಸುಮಾರು ತಿರುಗಿ ಸಾಯಂಕಾಲ 4-5 ಗಂಟೆವರೆಗೂ ಸೊಪ್ಪು ತಿಂತಿರ್ತಾವು. ಹಂಗಾಗಿ ಅವು ತಿನ್ನಂತ ಹುಳ ಗಾಳಿ ಬೆಳಕು ಚೆನ್ನಾಗಿ ಆಡೋದ್ರಿಂದ ಚೆನ್ನಾಗಿ ಇಳುವರಿ ಬರುತ್ತೆ, ರೋಗಾಣುಗಳು ಜಾಸ್ತಿ ಇದಾಗಲ್ಲ. ಮತ್ತೆ ಡೈಲಿ ನಾವು ಸುಣ್ಣ ಹಾಕ್ತಿರ್ತೀವಿ, ಸುಣ್ಣ ಹಾಕಿದ್ರೆ ಹಾಕೋದ್ರಿಂದ ಇದರಲ್ಲಿ ಬೆಡ್ ತೆಗಿಯಂಗಿರಲ್ಲ ಡೈಲಿ. ಅವಾಗೆಲ್ಲ ಮೊದ್ಲೆಲ್ಲ ಅಂದ್ರೆ ಪುಟ್ಟೆನ್ ಮೇಯಿಸ್ಬೇಕಾದ್ರೆ ಬೆಡ್ ತೆಗಿತಿದ್ರು, ಡೈಲಿನು ಬೆಡ್ ತೆಗೆದು ಇದು ಮಾಡ್ಬೇಕಾಯ್ತು. ಇವಾಗೆಲ್ಲ ಬೆಡ್ ಏನು ತೆಗಿಯಬೇಕಾಗಲ್ಲ, ಏನಂದ್ರೆ ಒಂದೇ ಸರಿ ಲಾಸ್ಟ್ ಎಲ್ಲ ಬೆಳೆ ಆದ್ಮೇಲೆ ಬೆಳೆ ಬೆಡ್ ತೆಗಿಬೇಕಿದ್ರು, ಹಂಗಾಗಿ ಒಳ್ಳೆ ಅನುಕೂಲ ಇರುತ್ತೆ ಇದು ಸ್ಟ್ಯಾಂಡ್ ಅಲ್ಲಿ. ಆದ್ರೆ ರೋಗಾಣುಗಳು ಬರ್ತಿದ್ದು ಮೊದ್ಲೆಲ್ಲ ನಾವು ಪುಟ್ಟೆಲ್ ಸಾಕ್ಬೇಕಾದ್ರೆ ಅಂತಂದ್ರೆ ರೇಷ್ಮೆ ಮುಖ್ಯ ಏನೇನು ರೋಗ ಬರುತ್ತೆ? ರೇಷ್ಮೆ ಮುಖ್ಯ ರೋಗ ಅಂತಂದ್ರೆ ಹಾಲು ತೊಂಡೆ, ಈ ಸಪ್ಪೇಡ ರೋಗ, ಈ ಗಂಟು ರೋಗ ಅಂತ, ಸರಪಿಚ್ಚಿಗೆ ರೋಗ ಅಂತ, ಸರ ಒಂದ್ 4-5 ರೋಗಗಳು ಬರ್ತದೆ ಸರ್. ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಅವಕ್ಕೆಲ್ಲ ಈ ಕೆಲವೆಲ್ಲ ಮೆಡಿಸಿನ್ ಬರ್ತಾರೆ, ವಿಜೇತ ಮತ್ತೆ ಪೌಡರ್ ಬರ್ತದೆ, ಅವಕ್ಕೆಲ್ಲ ನಾವು ದೂಳೀಕರಣ ಮಾಡಿದಾಗ ಕಡಿಮೆ ಆಗುತ್ತೆ. ಅವಕ್ಕೆ ರೋಗ ಬರ್ದಂಗೆನೆ ನಾವು ಏನಂದ್ರೂ ಈ ರೋಗ ಬರ್ದಂಗೆನೆ ಇದರಲ್ಲಿ ನಾವು ಮುಂಜಾಗ್ರತೆ ಕ್ರಮವಾಗಿ ಮನೆಯಲ್ಲಿ ಮತ್ತೆ ಸ್ಟ್ಯಾಂಡ್ ನಲ್ಲಿ ಎಲ್ಲ ಸ್ವಲ್ಪ ನಾವು ಸ್ವಚ್ಛತೆ ಕಾಪಾಡ್ಕೋಬೇಕು, ಕೆಲವೊಂದು ಈ ಡೆಕಾಲು ಅಂತ ಇಂತ ಇದು ಇಲಾಖೆಯಿಂದ ಕೊಟ್ಟಾಗ ಕೊಡ್ತಾಯಿರ್ತಾರೆ, ಅದನ್ನ ಸ್ಪ್ರೇ ಮಾಡ್ಬೇಕು. ಮತ್ತೆ ಮನೆಯನ್ನ ಕ್ಲೀನಾಗೆ ಬೆಳೆ ಆದ ತಕ್ಷಣ ಮನೆಯನ್ನ ಕ್ಲೀನಾಗೆ ಸ್ವಚ್ಛವಾಗಿ ನಿರ್ವಹಣೆ ಮಾಡ್ಕೊಬೇಕು ಸರ್. ನೀವಿಷ್ಟೆಲ್ಲ ಚೆನ್ನಾಗಿ ಮಾಡಿದಾಗ 100 ಮಟ್ಟೆಗೆ ಎಷ್ಟು ಕೆಜಿವರೆಗೆ ಇಳುವರಿ ಬರ್ತಾ ಇದೆ? 100 ಮಟ್ಟೆಗೆ ಅಂತಂದ್ರೆ ನಾನು ಈ ಎರಡನೇ ಬೆಳೆ ಮುಂಚೆ ನಾನು ಒಂದು CB ಅಂತ ತಂದಿದ್ದೆ, ಕನಿಷ್ಠ ಅಂದ್ರೆ ಒಂದು 180 ಮಟ್ಟಿಗೆ 2 ಕ್ವಿಂಟಲ್ವರೆಗೂ ಬೆಳೆದಿದ್ದೆ ಸರ್. ನಾನು ಒಳ್ಳೆ ಇಳುವರಿ ತಗೊಂಡಿದ್ದೆ, ಇಳುವರಿ ಚೆನ್ನಾಗಿ ಬಂತು. ಬಟ್ ಆದ್ರೆ ಏನ್ ಮಾಡ್ತೇವೆ, ಸ್ವಲ್ಪ ರೇಟು ಮಾರ್ಕೆಟ್ ರೇಟು ಸ್ವಲ್ಪ ಕಡಿಮೆ ಆಯ್ತು. ಇಳುವರಿ ಚೆನ್ನಾಗಿ ಬರ್ತದೆ, ಇಳುವರಿ ಹೆಚ್ಚಿನವಾಗಿ 100 ಮಟ್ಟಿಗೆ ಕನಿಷ್ಠ ಅಂದ್ರೆ CSR ತಂದ್ರು ಕನಿಷ್ಠ ಅಂದ್ರೆ 89 ಕೆಜಿ ವರೆಗೂ ಬೆಳಿಬಹುದು. 100 ಮಟ್ಟಿಗೆ 100 ಕೆಜಿನೂ ಬೆಳಿಬಹುದು ಸರ್. ಈಗಿನ ಇದರಲ್ಲಿ ರೇಷ್ಮೆ ಎಲ್ಲಿ ಮಾರಾಟ ಮಾಡ್ತಾರೆ ಸರ್? ನಾವು ರಾಮನಗರ ತಗೊಂಡೋಗ್ತೀವಿ ಸರ್. ರಾಮನಗರಕ್ಕೆ ಇಲ್ಲಿಂದ ಅಷ್ಟು ದೂರ ತಗೊಂಡೋಗ್ಬೇಕಾರೆ ಏನು ಗೂಡಿನ ಗುಣಮಟ್ಟ ಹೆಂಗ್ ಕೆಟ್ಟೋಗೋದಿಲ್ಲ ಸರ್? ಕೆಟ್ಟೋಗುತ್ತಂತಂದ್ರೆ ಸ್ವಲ್ಪ ಅದೇ ನಾವು 2-3 ವೆಹಿಕಲ್ ಚೇಂಜ್ ಮಾಡಿದಾಗ ಸ್ವಲ್ಪ ಎಲ್ಲ ಗೂಡೆಲ್ಲ ಇದಾಗ್ತಿರುತ್ತೆ. ಒಂದೇ ವೆಹಿಕಲ್ ಹೋದ್ರೆ ನಾವು ಮೊದ್ಲೆಲ್ಲ ಹೋಗ್ತಿದ್ವಿ ಇಲ್ಲಿಂದ ನಾವು ಮೈಸೂರು ರೋಡ್ಗೆ ಹೋಗಿ ಮೈಸೂರು ರೋಡಿಂದ ಯಾವ್ದು BGT ಗಾಡಿ ಅಂತ ಹೋಗಿ ಆ ಥರ ಇದು ಮಾಡ್ತಿದ್ವಿ. ಇವಾಗೆಲ್ಲ ಈ ಹಳ್ಳಿ ಕಡೆ ಕೆಲವೆಲ್ಲ TATA AC ಮಾಡಿರ್ತಾರೆ. ಆ TATA AC ಒಂದು ಸೀಟು ಒಂದು ಬೋರ್ ಆಗಿಷ್ಟು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿರ್ತಾರೆ. ಕರ್ಕೊಂಡೋಗೋದು ಕರ್ಕೊಂಡ್ಬಂದ್ಬಿಡ್ತಾರೆ. ಅದರಿಂದ ಇಲ್ಲಿ ಒಂದೇ ಇದರಲ್ಲಿ ಹಾಕಿದ್ರಿಂದ ಏನು ಗುಣಮಟ್ಟ ಏನು ಅಷ್ಟೊಂದು ಇದಾಗಲ್ಲ ಸರ್. ಈಗೆಲ್ಲ ಏನ್ ರೇಟ್ ಸಿಗ್ತಾ ಇದೆ ರೇಷ್ಮೆ ಸರ್? ಈಗೆಲ್ಲ ರೇಟು 500-600 ನಡೀತದೆ ಸರ್. ಈಗ ಪರ್ ಕೆಜಿ CSR ಆದ್ರೆ ಇದು ಸೀಬಿನು ಅದನ್ನು ಅದಕ್ಕೆ ಇದಕ್ಕೊಂದು 100 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಈ ರೇಟ್ ಸಿಕ್ಕರೆ ರೈತರಿಗೆ ಅನುಕೂಲ ಅಂತೀರಾ? ಅನುಕೂಲ ಅಂದ್ರೆ ಸ್ವಲ್ಪ ಇನ್ನ ಸ್ವಲ್ಪ ಅನುಕೂಲ. ಸುಮಾರು 6 ತಿಂಗಳ ಮುಂಚೆ 500-600 ವರೆಗೂ ರೇಟ್ ಇತ್ತು. ಹಂಗಾದಾಗ ಏನಾಗ್ತಾರೆ ಈ ರೈತರು ಬೆಳೆದ್ರು ಅವ್ರಿಗೊಂಥರ ಖುಷಿ ಆಗ್ತಿರುತ್ತೆ, ರೇಟ್ ಆಗುತ್ತಲ್ಲ ನಾವು ಬೆಳಿಬೇಕು ಅನ್ನೋದು. ಈಗಿನ ಸ್ವಲ್ಪ ಇದ್ರಲ್ಲಿ ಏನು ಲೇಬರ್ ಇದ್ರಲ್ಲಿ ಸ್ವಲ್ಪ ಒಳಗಾದ್ರೆ ಸ್ವಲ್ಪ ಕಷ್ಟನೇ, ಸ್ವಲ್ಪ ಜಾಸ್ತಿ ಆಗ್ಬೇಕು. ಇನ್ನ ಸ್ವಲ್ಪ 100 ರೂಪಾಯಿ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ. ಒಟ್ಟಾರಾಗಿ ರೇಷ್ಮೆ ಒಂದು ವರ್ಷದಲ್ಲಿ ಎಷ್ಟು ಬೆಳೆ ತಗೊಳ್ತೀರಾ ಸರ್? ಅದು ಅಂದ್ರೆ ಕನಿಷ್ಠ ಅಂದ್ರೆ ಈಗ ವರ್ಷದಲ್ಲಿ ಒಂದು ಕನಿಷ್ಠ 4-5 ಬೆಳೆ ಅಂತ ತಗೋಬಹುದು. 2 ತಿಂಗಳು 2.5 ತಿಂಗಳು ಒಂದ್ಸರಿ ಬೆಳೆ ತಗೊಂಡ್ ಬಂದ್ಬಿಡ್ತದೆ. ಸೊಪ್ಪು ನಾವು ತೋಟ ನಿರ್ವಹಣೆ ಮುಖಾಂತರ ಅದು ಬೆಳೆ ಇಷ್ಟ ಅಂತ ಇದು ಮಾಡ್ತೀವಿ. ನಾವು ತೋಟ ಚಿಕ್ಕಪ್ಪ ಜಲ್ದಿ ಜಲ್ದಿ ಬೇಸಾಯ ಮಾಡಿಬಿಟ್ಟು ಅದಕ್ಕೆಲ್ಲ ಸ್ವಲ್ಪ ಕಟಾವು ಮಾಡಿ ಜಲ್ದಿ ಸ್ವಲ್ಪ ಗೊಬ್ಬರ ಅದು ಇದು ಏನನ್ನ ಹಾಕಿದಾಗ ಇಲಾಖೆಯಿಂದ ಕೊಡುವಂತ ಗೊಬ್ಬರ ಬರುತ್ತೆ, ಅದು ಎಲ್ಲ ಹಾಕಿ ಸ್ಪ್ರೇ ಮಾಡೋದಿರ್ತದೆ. ಎಲ್ಲ ಸ್ಪ್ರೇ ಮಾಡಿದಾಗ ಅದು ಅವಾಗ ಪೋಷಣ ಅಂತ ಬರುತ್ತೆ. ಅದಕ್ಕೆಲ್ಲ ಸೊಪ್ಪು ಸೊಪ್ಪಿಗೆಲ್ಲ ಅದು ಲಘು ಪೋಷಕಾಂಶಗಳು ಅಂತ ಉಳ್ಳಂತ ಒಂದು ಇದು ಅದನ್ನ ಸ್ಪ್ರೇ ಮಾಡಿದಾಗ ಏನಂದ್ರೆ ಉತ್ಕೃಷ್ಟವಾಗಿ ಚೆನ್ನಾಗಿ ಬರ್ತದೆ, ಜಲ್ದಿ ತರಬಹುದು. ಕೆಲವು ರೈತರು ನಾವು 2 ಬ್ಯಾಚ್ ಮಾಡ್ಕೊಂಡ್ಬಿಟ್ಟು ಕನಿಷ್ಠ 8-10 ಬೆಳೆ ತೆಗಿತು ಒಂದು ವರ್ಷಕ್ಕೆ ಅಂತಾರೆ, ಅವ್ರು ಯಾವ ರೀತಿ ಮಾಡ್ತಾರೆ? ಅಲ್ಲ ಮಾಡ್ಬೋದು ಸರ್. 2 ಬೆಳೆ ನೀವ್ ಹೇಳ್ದಂಗೆ ಈಗ 2 ಬ್ಯಾಚ್ ಮಾಡ್ಕೊಂಡ್ರೆ 8-10 ಬೆಳೆ ತಗೋಬಹುದು. ನಾವು ಸದ್ಯಕ್ಕಿನ್ನ ನಾವು ಈಗ ಪ್ರಾರಂಭದಲ್ಲಿ ಇದೀವಲ್ಲ, ಹಂಗಾಗಿ ನಾವು ಮುಂದೆ ಮಾಡ್ಬೇಕನ್ನೋ ಒಂದು ಇದೈತೆ ಸರ್, ಉದ್ದೇಶ ಐತೆ. ಬಟ್ ಈಗ ಸದ್ಯಕ್ಕೆ ನಾವು ಇನ್ನ 1 ವರ್ಷ ಆಯ್ತಲ್ಲ ಹಾಕಿ, ಹಂಗಾಗಿ ನಾವು ಅದು ಮುಂದೆ ಮಾಡ್ಬೇಕನ್ನೋ ಉದ್ದೇಶ ಐತೆ ಸರ್, ಮಾಡ್ತೀವಿ ನಾವು. ಈಗ ರೇಷ್ಮೆ ಜೊತೆಗೆ ಈರುಳ್ಳಿ ಬೆಳಿತೀವಿ ಅಂತಂದ್ರೆ ಅದೆಷ್ಟು ಎಕರೆ ಬೆಳಿತೀರ ಸರ್? ನೀರುಳ್ಳಿ ಅಂತಂದ್ರೆ ನಾವು ಮೊದ್ಲು ಬರೀ ನೀರುಳ್ಳಿನೇ ಸುಮಾರು 4-5 ಎಕರೆ ನೀರುಳ್ಳಿ ಹಾಕ್ತೀವಿ ಸರ್. ಈಗ ಸ್ವಲ್ಪ ಈ ವರ್ಷದಿಂದ 2 ವರ್ಷದಿಂದ ಸ್ವಲ್ಪ ಕಡಿಮೆ ಆಗ್ತಷ್ಟು ಒಂದು 2 ಎಕರೆ ಲೆಕ್ಕಕ್ಕೆ ಹಾಕ್ತೀನಿ. ಈರುಳ್ಳಿನೂ ಒಳ್ಳೆ ಲಾಭದಾಯಕನೇ, ಅದು ರೇಟ್ ಸಿಕ್ಕಾಗ ಲಾಭದಾಯಕ. ಅಂದ್ರೆ ನೀರು ರೇಷ್ಮೆಗಿನ್ನ ಅದು ಹೊಕ್ಕೆ ಮಾಡಿದ್ರೆ ಅದು ಖರ್ಚು ವೆಚ್ಚ ಬಹಳ ಇರುತ್ತೆ ಸರ್. ಈರುಳ್ಳಿ ಬೀಜನೆಲ್ಲ ನೀವೇ ಬೆಳ್ಕೊಂತೀರ ಹೊರಗಡೆಯಿಂದ ಕೊಂಡ್ಕೊಂಡ್ ಬರ್ತೀರ ಸರ್? ಬೀಜ ನಾವು ಸದ್ಯಕ್ಕೆ ನಾವೇ ಬೆಳ್ಕೊಂತೀವಿ ಸರ್. ಪ್ರತಿ ವರ್ಷ ನಾವೇ ಬೆಳ್ಕೊಂತೀವಿ. ಬೆಳೆಯೋದ್ರಿಂದ ಏನಪ್ಪ ಅಂತಂತಂದ್ರೆ ಅನುಕೂಲ, ಅದು ನಾವೇ ಬೆಳ್ಕೊಂಡೋದ್ರಿಂದ ಅಂದ್ರೆ ಈ ಹೊರಗಡೆ ಈ ಫರ್ಟಿಲೈಸರ್ಸ್ ಅಂಗಡಿ ತಂದ್ಬಿಟ್ರೆ ಏನಂತಂದ್ರೆ ಯಾವ ಬೀಜನ ಪಾಕೆಟ್ ಮಾಡಿರ್ತಾರೆ, ಅವು ಓಸ್ಟ್ ಹಾಕಿರ್ತಾರೆ, ಯಾವಾಗ ಗೊತ್ತಾಗೋದಿಲ್ಲ. ಇತ್ತೊಂದು ಹಾಕಿರ್ತೀವಿ ಒಂದ್ಸರಿ, ಇತ್ತೊಂದು ಹಾಕಿದಾಗ ಏನಾಗುತ್ತಂತಂದ್ರೆ ಅವು ಮೊಳಕೆ ಆಗೋದಿಲ್ಲ, ಹಂಗಾಗಿ ಏನಂತ ನಮ್ಗೆ ಲಾಸ್ ಆಗುತ್ತದೆ. ಸೊ ಒಂದು ವರ್ಷ 1000 ರೂಪಾಯಿ 2000 ವರೆಗೂ ಒಂದು ಪರ್ ಕೆಜಿ ಇರ್ತಾವೆ. ಅವು ಕ್ವಾಲಿಟಿ ಇದ್ರ ಮೇಲೆ ಈ ಕಂಪ್ನಿ ಮೇಲೆ ಹೋಗ್ತಿರ್ತವೆ. ಹಂಗಾಗಿ ಏನಾಗುತ್ತಂತಂದ್ರೆ ಈ ಬೀಜ ನಂಬಿಕೆ ಇರಲ್ಲ ಅವು. ನಾವು ಬೆಳ್ಕೊಬಿಟ್ರೆ ಏನಾಗುತ್ತಂತಂದ್ರೆ ನಮ್ಗೆ ಗ್ಯಾರಂಟಿ ಇರುತ್ತೆ. ಹಂಗಾಗಿ ನಮ್ಗೆ ಒಂದ್ ನಾವು ಬೆಳ್ಕೊಂಡ್ರೆ ಅಷ್ಟು ಗ್ಯಾರಂಟಿ ಇರ್ತ, ನಾವು ಬೆಳ್ಕೊಂಡು ನಾವು ಇದು ಮಾಡ್ತೀವಿ. ನೀವು ಜಮೀನಿಗೆ ನೀವು ಬೆಳೆಯಕ್ ಮಾತ್ರ ಬೆಳ್ಕೊಂತೀರ ಅಥವಾ ಹೆಚ್ಚಾದ ಏನಾದ್ರೂ ಮಾರಾಟ ಮಾಡ್ತೀರ? ಮಾಡ್ತೀವಿ ಸರ್. ಹೆಚ್ಚಾದ ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಬೇರೆ ಎಲ್ಲ ಸುಮಾರು ಜನ ತಗೊಂಡೋಗ್ತಾರೆ ಸರ್. ನಮ್ಮ ಹತ್ರ ತಗೊಂಡೋಗ್ತಾರೆ, ತಗೊಂಡೋಗಿ ಬೆಳ್ಕೊಂಡು ಚೆನ್ನಾಗ್ ಬಂದ್ವು ಅಂತಾನು ಹೇಳಿದ್ರು ಸರ್. ಈರುಳ್ಳಿ ನೀವು ಬೀಜ ಚೆಲ್ಲಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂತಾರೆ ಸರ್? ಈರುಳ್ಳಿನ ಹೆಂಗ್ ಮಾಡ್ತೀವಿ ಅಂತಂದ್ರೆ ನಾವು ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಇರುತ್ತೆ, ಆ ಕೊಟ್ಟಿಗೆ ಗೊಬ್ಬರ ಎಲ್ಲ ಏರಿಸ್ತೀವಿ. ಮಾಗಿ ಉಳುಮೆ ಮಾಡಿಬಿಟ್ಟು ಮತ್ತೆ ಈ ಗೋಡ್ ಅಂತ ಬರ್ತೀವಿ, ಕೆರೆ ಗೋಡು ಅದನ್ನ ಹೊಡ್ಸ್ಕೊಂತೀವಿ. ಅದನ್ನೆಲ್ಲ ಹೊಡ್ಸಿ ಎಲ್ಲ ಟ್ರ್ಯಾಕ್ಟರ್ಗೆಲ್ಲ ಇದನ್ನ ಸೌಂಡ್ ಮಾಡಿಬಿಟ್ಟು ಚೆನ್ನಾಗಿ ಉಳುಮೆ ಎಲ್ಲ ಮಾಡಿ ಚೆನ್ನಾಗಿ ನೇಗಿಲೆಲ್ಲ ಹೊಡ್ಸ್ಬಿಟ್ಟು ಅರಗಿಸ್ಬಿಟ್ಟು ಚೆನ್ನಾಗೆ ಮತ್ತೆ ಅದಕ್ಕೊಂದ್ಸರಿ ಯಥೇಚ್ಛ ಬಿಸಿಲಿದ್ದಾಗ ಒಂದ್ಸರಿ ನೀರು ಹಾಸ್ತೀವಿ. ನೀರು ಹಾಸ್ಬಿಟ್ಟು ಮತ್ತೆ ಉಳುಮೆ ಮಾಡಿ ಮತ್ತೆ ಬಿಸಿಲು ಯಥೇಚ್ಛಾಗಿದ್ದಾಗ ಆ ಥರ ಇದು ಮಾಡ್ತೀವಿ ಸರ್. ಒಂದ್ ಎಕರೆಗೆ ಎಷ್ಟು ಬೀಜ ಚೆಲ್ತೀರ ಸರ್? ಎಕರೆ ಕನಿಷ್ಠ ಅಂದ್ರೆ ಅದು ಸ್ವಲ್ಪ ನೆಲದ ಇದ್ರ ಮೇಲೆ ಹೋಗ್ತದೆ. ಕನಿಷ್ಠ ಅಂದ್ರೆ 4 ಕೆಜಿ ಇಂದ 4.5 ಕೆಜಿ ವರೆಗೂ ಸೇಲ್ತಾರೆ, ಕೆಲವರು 3.5 ಕೆಜಿನು ಸೇಲ್ತಾರೆ. ಈಗ ಈರುಳ್ಳಿ ಒಳಗಡೆ ಕೆಲವು ರೈತರು ಅಂತರ ಬೆಳೆಯಾಗಿ ಕೊತ್ತಂಬರಿ ಮೆಣಸಿನ ಗಿಡ ಎಲ್ಲ ಬೆಳಿತಾರೆ, ನೀವೇನಾದ್ರೂ ಬೆಳಿತೀರ? ಹೌದ್ ಸರ್, ನಾವು ಕೊತ್ತಂಬರಿ ಮೆಣಸಿನ ಗಿಡ ಅವೆಲ್ಲ ಇಡ್ತೀವಿ ಸರ್. ಈ ತರ ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತಾರೆ? ಈ ತರ ಅಂತ ಬೆಳೆಯೋದ್ರಿಂದ ನೀರುಳ್ಳಿಗೂ ಕೆಲವೊಂದು ಬೇರುಗಳಲ್ಲಿ ಇರೋಂತ ಕೆಲವು ಸಾರಜನಕನ ಬೇರಲ್ಲಿ ಭೂಮಿನೂ ಸ್ವಲ್ಪ ಇದ್ ಮಾಡ್ತಿರ್ತಾರೆ, ಅದರಿಂದ ಅನುಕೂಲ ಆಗುತ್ತೆ. ಮತ್ತೆ ನಮ್ಗೂ ಅನುಕೂಲ ಆಗುತ್ತೆ, ಮನೆಗೆ ಬೇಕಾಗಿರೋಂತ ಕೊತ್ತಂಬರಿ ಆಯ್ತು, ಸೊಪ್ಪು ಅದು ಮಾರ್ಕೊಂಡು ಅದರಿಂದ ಸ್ವಲ್ಪ ಮನೆತನ ಮಾಡ್ಬೋದು. ಮತ್ತೆ ಸೊಪ್ಪು ಮಾರಲ್ಲ ಅಂತಂದ್ರೆ ಕೊತ್ತಂಬರಿ ಸೊಪ್ಪು ಬೀಜ ಆಗ್ಬಿಟ್ರೆ ಕಾಳಾದಾಗ ಆ ಕಾಳು ಮನೆಗೆ ಆಗ್ಬಿಟ್ಟು ಇಲ್ಲಾಂದ್ರೆ ಮನೆಗಾಗಿ ಹೆಚ್ಚಾದವು ಮಾರಲು ಮಾರ್ತೀವಿ ಸರ್ ಮಾರ್ಕೆಟ್. ಹೌದು, ಅನುಕೂಲ ಆಗುತ್ತೆ. ಈರುಳ್ಳಿಗೆಲ್ಲ ಸಾಕಷ್ಟು ಕಳೆ ಬರುತ್ತೆ, ಕಳೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಸರ್? ಕಳೆ ಅಂತಂದ್ರೆ ಈಗ ನಾವು ಬೀಜ ಚೆಲ್ಲಿರ್ತೀವಿ, ಬೀಜ ಚೆಲ್ಲಿ ಆದ್ಮೇಲೆ ಕೆಲವರು 3 ದಿವಸದಲ್ಲಿ ಚೆಲ್ಲಿ ಆದ 3 ದಿವಸದಲ್ಲಿ ಸ್ಪ್ರೇ ಮಾಡ್ತಾರೆ ಕಳೆನಾಶಕ ಅಂತ ಹೇಳ್ಬಿಟ್ಟು, ಕೆಲವು 15 ದಿವಸ 20 ದಿವಸದಲ್ಲಿ ಸ್ಪ್ರೇ ಮಾಡ್ತಾರೆ. ಹಂಗ ಒಂದ್ಸರಿ ಸ್ಪ್ರೇ ಮಾಡಿದಾಗ ಕಳೆನಾಶಕ ಕಳೆ ಇದು ನಿರ್ವಹಣೆ ಸ್ವಲ್ಪ ಕಡಿಮೆ ಆಗುತ್ತೆ, ಹಂಗಾಗಿ ಕಳೆನಾಶಕ ಸ್ವಲ್ಪ ಸ್ಪ್ರೇ ಮಾಡ್ತಾರೆ. ಯಥೇಚ್ಛ ಸ್ಪ್ರೇ ಮಾಡಿದಾಗ ಏನಾಗತ್ತಂದ್ರೆ ಈ ಭೂಮಿಯಲ್ಲಿ ಸ್ವಲ್ಪ ಎಟ್ಟೆ ಬರುತ್ತೆ ಅಂತಾರೆ, ಭೂಮಿನ ಕೆಟ್ಟೋಗುತ್ತೆ. ಒಂದ್ಸರಿ ಸಿಂಪರಣೆ ಮಾಡಿದ್ರೆ ಯಾವ್ದೇ ರೀತಿ ತೊಂದರೆ ಆಗಲ್ಲ? ಒಂದ್ಸರಿ ಸಿಂಪರಣೆ ಮಾಡ್ಲೇಬೇಕು ಈಗ, ಯಾಕಂದ್ರೆ ಮಾಡಲ್ಲ ಅಂತಂದ್ರೆ ಈಗಿನ ಕೂಲಿ ಆಳುಗಳು ಇದ್ರಲ್ಲಿ ಮಾಡಲ್ಲ ಅಂತಂದ್ರೆ ನಿರ್ವಹಣೆ ಮಾಡಕ್ ಆಗೋದಿಲ್ಲ. ನೀನ್ ಎಂತ ಅದನ್ನು ಮಾಡ್ಲೇಬೇಕು, ಯಾಕಂದ್ರೆ ಲೇಬರ್ಸ್ ಕನಿಷ್ಠ ಅಂದ್ರೆ ಒಂದು ಹೆಣ್ಣಾಳು ಕನಿಷ್ಠ 200-250 ರೂಪಾಯಿ ಪರ್ ಡೇ ಇದ್ ಮಾಡ್ತಾರೆ, ಗಂಡಾಳಗಂದ್ರೆ 300 ರೂಪಾಯಿ ಮಾಡ್ತಾರೆ, 300-400 ವರೆಗೂ ಮಾಡ್ತಾರೆ. ಹಂಗಾದ್ರೆ ಬೆಳಿಗ್ಗೆ ಅವ್ರು 8 ಗಂಟೆಗೆ ಬಂದ್ಬಿಟ್ರೆ ಮಧ್ಯಾಹ್ನ 2 ಗಂಟೆಗೆ ಆ ಟೈಮ್ ನೋಡ್ಕೊಂಡು ಹೋಗ್ತಿರ್ತಾರೆ ಸರ್ ಹೆಣ್ಣಾಳು. ಹಂಗಾಗಿ ನಾವು ಸ್ಪ್ರೇ ಮಾಡ್ಕೊಂಡೇನೆ ಬೆಳೆತಾ ಹೋಗ್ಬೇಕು. ಇದಕ್ಕೆ ನೀರೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಸರ್? ನೀರೆಲ್ಲ ನಾವು ನೀರುಳ್ಳಿಗೆಲ್ಲ ಹಾಸ್ತೀವಿ ಸರ್, ಎಲ್ಲ ಮಡಿ ಮಾಡಿಬಿಟ್ಟು ಎಲ್ಲ ಹಾಸ್ತೀವಿ. ಡ್ರಿಪ್ನು ಮಾಡ್ಬೋದು, ಡ್ರಿಪ್ ಮಾಡಿದ ಅನುಕೂಲ ಇರುತ್ತೆ. ಸದ್ಯ ನಾವು ಇನ್ನ ಡ್ರಿಪ್ ಮಾಡಿಲ್ಲ, ಮಾಡೋ ಅಂತ ಆಲೋಚನೆ ಇದೀವಿ, ಮಾಡ್ಬೇಕು ಸರ್ ಇನ್ನ. ಈಗ ಆ ನೀರ ಕೊಡ್ತಾ ಇರಲ್ಲ, ನೀರೆಲ್ಲ ಸಾಕಷ್ಟು ಆಗ್ತಿದ್ಯಾ ನಿಮ್ ಜಮೀನಲ್ಲಿ ನೀರು? ಸದ್ಯಕ್ಕೆ ಏನ್ ಆಗ್ತಿದೆ ಸರ್, ಸ್ವಲ್ಪ ಅದೇ ಮಳೆ ಹೋಗಿದೆ, ನಮ್ಗೂ ಸ್ವಲ್ಪ ಇನ್ನ ಕಡಿಮೆ ಆಗನ್ನ ಉದ್ದೇಶಕ್ಕೆ ಅನಿಸ್ತಾ ಇದೆ. ಸದ್ಯಕ್ಕೆ ಮಳೆ ಬರ್ಬೇಕು, ಮೇನ್ ಮಳೆ ಬಂದ್ರೆ ಎಲ್ಲಕ್ಕೂ ಅನುಕೂಲ ಆಗ್ತಾರೆ, ಮಳೆ ಇದರಿಂದನೆ ನಿಂತಿರೋದು. ಈಗ ಎಷ್ಟು ಬೋರ್ ಇದಾವೆ ನಿಮ್ ಜಮೀನಿಗೆ? ಸಾಕಷ್ಟು ನೀರು ಆಗ್ತಾ ಇದೆಯಾ ಸರ್? ನಮ್ದು ಸದ್ಯಕ್ಕೆ ಅಂದ್ರೆ 3 ಎಕರೆಗೆ ಒಂದ್ ಬೋರ್ ಇದೆ ಸರ್. 2 ಬೋರ್ ಇದ್ದು 2 ಬೋರ್ ಒಂದ್ ಬೋರ್ ನಮ್ಗೆ ಹೋದ ವರ್ಷ ಅಂದ್ರೆ ನೀರ್ ಕಡಿಮೆ ಆಯ್ತು, ಮತ್ತೆ ಇನ್ನೊಂದ್ ಬೋರ್ ಆಗ್ತದೆ, ಅದು ಪರವಾಗಿಲ್ಲ, ಅದ್ರಲ್ಲಿ ಬರ್ತಾವ ಸದ್ಯಕ್ಕೆ. ಜಮೀನ್ಗೆ ನೀರ ಒಂದ್ ಬೋರ್ ಅಲ್ಲೆಲ್ಲ ಆಗ್ತದೆ ಸರ್. ಮತ್ತೆ ಈರುಳ್ಳಿಗೆ ಸಾಕಷ್ಟು ರೋಗ ಬೀಳುತ್ತೆ, ಏನೇನ್ ರೋಗ ಬೀಳುತ್ತೆ ಸರ್? ಈರುಳ್ಳಿಗೆ ರೋಗ ಅಂತಂದ್ರೆ ಅದರಲ್ಲಿ ಕೆಲವೊಂದು ನೇರಳೆ ಮಚ್ಚೆ ರೋಗ ಅಂತ ಒಂದ್ ಬೀಳುತ್ತೆ ಸರ್, ಅದರಲ್ಲಿ ಮತ್ತೆ ಸುಳಿ ನುಸಿ ರೋಗ ಅಂತ ಒಂದ್ ಬೀಳುತ್ತೆ, ಮತ್ತೆ ಕೋತಿ ರೋಗ ಅಂತ ಬಿಟ್ಟು ಒಂದ್ ಬೀಳುತ್ತೆ, ಇನ್ನೊಂದು ಕೆಲವೆಲ್ಲ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದ್ ಬೀಳುತ್ತಾರೆ. ಆ ತರ ಒಂದ್ 4-5 ರೋಗಗಳು ಇರ್ತದೆ ಸರ್ ಈರುಳ್ಳಿಯಲ್ಲಿ. ಈ ರೋಗ ಬಿದ್ದ ಯಾವ ರೀತಿ ಹತೋಟಿ ಮಾಡ್ತಾರೆ ಸರ್? ಅದರಲ್ಲಿ ಅಂತಂದ್ರೆ ನಮ್ಗೆ ಕೆಲವೊಂದು ಈ ಗೊತ್ತಿರ್ತಾರೆ, ಇಲಾಖೆಯಲ್ಲಿ ಹೋಗಿ ತೋರಿಸಿದಾಗ ತೋಟಗಾರಿಕೆ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ತೋರಿಸ್ತೀವಿ ಅಂತ ಅಂದಾಗ ತೋರಿಸ್ತೀವಿ. ಇಲ್ಲಾಂದ್ರೆ ನಮಗೆ ಗೊತ್ತಿರೋಂಥದ್ದು ಏನನ್ನ ಮೆಡಿಸನ್ನು ಅದರಲ್ಲಿ ನಾವು ವರ್ಷ ಅಲ್ಲಿ ಸುಮಾರು 15 ವರ್ಷದಿಂದ ಇದು ಮಾಡ್ತಾ ಇರ್ತವಲ್ಲ, ಹಂಗಾಗಿ ನಮ್ಗೆ ಅಲ್ಲಿ ಸ್ವಲ್ಪ ಯಾವ ಮೆಡಿಸಿನ್ ಸ್ಪ್ರೇ ಮಾಡಿದ್ರೆ ಹಿಂಗಿನ ಕಂಟ್ರೋಲ್ ಆಗುತ್ತೆ ಅನ್ನೋದು ನಮ್ಗೆ ಸ್ವಲ್ಪ ಗೊತ್ತಿರೋದ್ರಿಂದ ನಾವೇ ತಂದು ಸ್ಪ್ರೇ ಮಾಡ್ತೀವಿ ಸರ್. ಈಗ ಮೇಲ್ ಗೊಬ್ಬರ ಕೊಡ್ಬೇಕಾದ್ರೆ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಮೇಲ್ ಗೊಬ್ಬರ ಏನೇನ್ ಗೊಬ್ಬರ ಕೊಡ್ತೀರಾ, ಎಷ್ಟು ದಿನದಲ್ಲಿ ಕೊಡ್ತೀರಾ ಸರ್? ಮೇಲ್ ಗೊಬ್ಬರ ಅಂದ್ರೆ ನಾವು ತಳಕ್ಕೆ ಬೀಜ ಚೆಲ್ಬೇಕಾದ್ರೆ ಮುಂಚೆ ಸ್ವಲ್ಪ DAP ಮತ್ತೆ ದನಿನ ಗೊಬ್ಬರ ಎಲ್ಲ ಹಾಕಿರ್ತಲ್ಲ, ಅದಾದ್ಮೇಲೆ ಈಗ 15 ದಿವಸದಲ್ಲಿ ಕಳೆನಾಶ ಸ್ಪ್ರೇ ಮಾಡ್ಬಿಟ್ಟು ಒಂದ್ಸರಿ ಸ್ವಲ್ಪ ಕಳೆ ಎಲ್ಲ ಕೈ ಆಡಿಸ್ಬಿಟ್ಟು ಆಮೇಲೆ ಅವಾಗ ಒಂದ್ಸರಿ ಸಾರಜನಕನ ಯೂರಿಯಾನ ಕೊಡ್ತೀವಿ 10 ದಿವಸ ತಿಂಗಳಾದ್ಮೇಲೆ. ಅದಾದ್ಮೇಲೆ ಇನ್ನೊಂದ್ಸರಿ ಕಳೆ ಎಲ್ಲ ಕೈ ಆಡಿಸ್ಬಿಟ್ಟು ಅವಾಗ ಮತ್ತೆ ಮೇಲ್ ಗೊಬ್ಬರ ಯಾವನ ಕಾಂಪ್ಲೆಕ್ಸ್ ಟೈಪ್ ಯಾವನ 17-17 19-19 20-26 ಈ ತರ ಯಾವನ ಕಾಂಪ್ಲೆಕ್ಸ್ ಕೊಡ್ತೀವಿ ಸರ್. ಈ ತರ ಮೇಲ್ ಗೊಬ್ಬರ ಕೊಡೋದ್ರಿಂದ ಅನುಕೂಲ ಅಂತೀರ? ಒಂದ್ಸರಿ ಕೊಡ್ಲೇಬೇಕು ಸರ್, ಇಲ್ಲ ಕೊಡ್ಲ ಅಂದ್ರೆ ಬರೋದಿಲ್ಲ ಸರ್. ಮೇಲ್ ಗೊಬ್ಬರ ಕೊಡ್ಲ ಅಂತಂದ್ರೆ ಯಾವ ಬೆಳೆನೂ ಈಗಿನ ವಾತಾವರಣ ಈಗಿನ ಭೂಮಿ ನಾವು ಯಾಕಂದ್ರೆ ಗೌರ್ಮೆಂಟ್ ಗೊಬ್ಬರ ಅಂತೀವಲ್ಲ ಅದು ಕೊಡ್ಲ ಅಂತಂದ್ರೆ ಬರೋದಿಲ್ಲ ಸರ್. ಈಗ ಈಗ ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗುತ್ತೆ ಸರ್? ಇದು ಕನಿಷ್ಠ ಅಂದ್ರೆ ಒಂದ್ 3 ತಿಂಗಳು ಅಂತಂದ್ರೆ ಅದು 90 ದಿವಸ 90-100-110 ದಿವಸ ಒಳಗಡೆ ಬರ್ತದೆ ಸರ್. ಒಂದ್ ತಳಿ ಒಂದು 10-15 ದಿವಸ ಡಿಫ್ರೆನ್ಸ್ ಆಗುತ್ತೆ. 3 ತಿಂಗಳ ಮೇಲೆ ಒಂದು 10-15 ದಿವಸ ಲೆಕ್ಕಕ್ಕೆ ಒಟ್ಟಿಗೆ 90-100-110 ದಿವಸ ಅಷ್ಟೇ ಬರ್ತದೆ ಸರ್. ಮಳೆಗಾಲದಲ್ಲಿ ಕಟಾವಿಗೆ ಬಂದಾಗ ಮಳೆ ಬರೋ ಸಾಧ್ಯತೆ ಇರುತ್ತೆ, ಈ ಮಳೆ ಬಂದ್ರೆ ಏನಾದ್ರೂ ತೊಂದರೆ ಆಗುತ್ತಾ? ಹೌದು ಸರ್, ಆಗುತ್ತೆ, ತುಂಬಾ ತೊಂದರೆ ಆಗುತ್ತೆ. ಈ ಮಳೆಗಾಲದಲ್ಲಿ ಅಂದ್ರೆ ಈಗ ಒಳ್ಳೆ ಈ ಅದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಾವು ಮಾಡಿದ್ರೆ ಅವಾಗ ಮಳೆಗಳು ಒಳ್ಳೆ ಮಳೆಗಳು ಈ ಮೈಗೆ ಮಳೆ ಅಂತ ಇಂಥ ಸೈಕ್ಲೋನ್ ಬರೋ ಅಂತ ಇರ್ತವೆ, ಆ ಸ್ವಲ್ಪ ನೋಡ್ಕೊಂಡು ಕಿತ್ತ ಹಾಕೊಂಡು ಬದುಗಳು ಇರ್ತಾವಲ್ಲ ಬದುಗಳ ಮೇಲೆ ಹಾಕೊಂಡ್ರೆ ಮಳೆ ಇಟ್ಕೊಳತ್ತೆ. ಒಂದ್ಸರಿ ಎರಡ್ಸರಿ ಮಳೆ ಇಟ್ಕೊಂಡ್ರು ಗಡ್ಡೆ ಮೇಲೆ ಬಿದ್ರು ಅಂತ ಇದಾಗಲ್ಲ. ಮಳೆ ಬಂದು ಬಿಸ್ಲೋಡದಾಗ ಏನಾಗ್ತದೆ ಗಡ್ಡೆ ಒಂದ್ ಸ್ವಲ್ಪ ಹಂಗೆ ಮೇಗಳ ಮೊಗ್ಲೆಲ್ಲ ಬಿದ್ದಂಗ ಆಗುತ್ತೆ. ಒಂದ್ ಎಕರೆಗೆ ಎಷ್ಟು ಪ್ಯಾಕೆಟ್ ವರೆಗೆ ಇಳುವರಿ ಬರುತ್ತೆ ಸರ್? ಒಂದು ಎಕರೆಗೆ ಅವು ಬೆಳಿಬೋದು ಸರ್, ಅದು ಕನಿಷ್ಠ ಅಂದ್ರೂ 200-250 ಪ್ಯಾಕೆಟ್ ವರೆಗೂ ಬೆಳಿಬಹುದು. ಚೆನ್ನಾಗಿ ಮಾಗಿ ಚೆನ್ನಾಗಿ ಸ್ವಲ್ಪ ಫಲವತ್ತತೆ ಇದಂತ ಭೂಮಿನಲ್ಲಿ 300 ಪ್ಯಾಕೆಟ್ ಮೇಲೇನು ಬೆಳಿಬಹುದು. ನಿಮ್ದೆಲ್ಲ ಯಾವ ರೀತಿ ಇಳುವರಿ ಬರ್ತಾ ಇದೆ? ನಮ್ದು ಬೆಳೀತು ಸರ್, ನಾವು ಕನಿಷ್ಠ ಅಂದ್ರೂ ಒಂದ್ ಎಕರೆ ಕನಿಷ್ಠ 200-250 ಬೆಳೆಗೂ ಬೆಳೆದೇವೆ ಸರ್. 200 ಪ್ಯಾಕೆಟ್ ಬೆಳೆದ ನಂತರ ಇದನ್ನ ಮಾರ್ಕೆಟ್ ತಗೊಂಡೋಗ್ತಾರೆ, ಏನಾದ್ರೂ ಗ್ರೇಡ್ ಮಾಡ್ತೀರ? ಹೌದು ಸರ್, ಗ್ರೇಡ್ ಮಾಡ್ತೀವಿ. ಅಲ್ಲ, ನಾವು ಪ್ರತಿಯೊಂದು ನಾವು ಇಲ್ಲಿ ಎಂದು ಕೊಟ್ಟೋದಿಲ್ಲ ಲೋಕಲ್ ಆಗಿ. ನಾವು ಪ್ರತಿ ಸಾರಿನು ಬೆಂಗಳೂರಿಗೆ ಹೊಡೆಯೋದು, ಗ್ರೇಡಿಂಗ್ ಮಾಡ್ತೀವಿ. ಒಂದು ಫಸ್ಟ್ನೇ ಐಟಮ್, ಎರಡನೇ ಐಟಮ್, ಮೂರನೇ ಐಟಮ್ ಅಂತ ಹೇಳಿ ಗ್ರೇಡಿಂಗ್ ಎಲ್ಲ ಮಾಡಿಬಿಟ್ಟು ಪ್ಯಾಕೆಟ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ತಗೊಂಡೋಗ್ತೀವಿ. ಈಗ ನೀವೆಲ್ಲ ಬೆಂಗಳೂರಲ್ಲೇ ಮಾರಾಟ ಮಾಡ್ತೀವಿ ಅಂತಂದ್ರೆ, ಕೆಲವು ರೈತರು ಬೆಂಗಳೂರಿಗೆ ಹಾಕೊಂಡು ಹೋಗೋದೆಲ್ಲ ಸಾಕಷ್ಟು ಖರ್ಚು ಬರುತ್ತಪ್ಪ ಅಂತ ಅಂದ್ಬಿಟ್ಟು ಇಲ್ಲೇ ಬಂದಿರತಕ್ಕಂಥ ವ್ಯಾಪಾರಸ್ಥರಿಗೆ ಮಾರಾಟ ಮಾಡ್ತಾರೆ. ಇಲ್ಲಿ ಮಾರೋದು ಅನುಕೂಲ ಅಂತ ಅನನುಕೂಲ ಅಂತೀರ ಸರ್? ಅವ್ರವ್ರ ಅನುಕೂಲ ಸರ್. ನಮ್ಗೆ ಅಂದ್ರೆ ಅವರು ಈ ಕೆಲವರು ಈಗ ರೈತ ಅಂದ್ರೆ ರೈತರ ಜೀವನ ಗೊತ್ತಾರ. ಈಗ ನಿಮ್ಗು ಹೆಂಗಂತಂದ್ರೆ ಈಗ ಅವ್ರ ಆರ್ಥಿಕವಾಗಿ ಏನಾದ್ರೂ ಒಂದು ಇದಿರ್ತೈತೆ, ಹಂಗಾಗಿ ಅಲ್ಲಿಗೆ ತಗೊಂಡೋಗಿ ಕೊಡೋದು ಅದು ಇದು ಅನ್ನೋದು ಏನ ಅನ್ಕಂದ್ಬಿಟ್ಟು ಇದು ಕೆಲವರು ಇಲ್ಲೇ ಕೊಡ್ತಾರೆ ಸರ್. ನಮ್ಗಂದ್ರೆ ಏನೇ ಇದ್ರು ನಾವು ಯಾವ್ದೇ ಕಾರಣಕ್ಕೂ ಇಲ್ಲಿ ಕೊಡಕ್ ಹೋಗಲ್ಲ ಸರ್. ಅಲ್ಲಿ ತಗೊಂಡೋದ್ರೆ ಅನುಕೂಲ. ಹೆಂಗಂತಂದ್ರೆ ಈಗ ಅಲ್ಲಿ ತಗೊಂಡೋದ್ರೆ ಸ್ವಲ್ಪ ಆ ಗ್ರೇಡ್ಗೆ ತಕ್ಕಂತೆ ರೇಟ್ ಹಾಕ್ತಿರ್ತಾರೆ, ಇಲ್ಲ ಅಂತಂದ್ರೆ ಒಲಂಸಮ್ ಎಲ್ಲ ಒಂದಿದ್ರಲ್ಲೇ ತಗೊಂಡ್ಬಿಡ್ತಾರೆ. ಇಲ್ಲಿ ಕೆಲವು ಟೈಮಲ್ಲಿ ಮೋಸ ಮಾಡೋಂತ ಬಂದು ತಗೊಂಡಿರ್ತಾರೆ, ಖರೀದಿದಾರ ತಗೊಂತಾರೆ. ಹಂಗಾಗಿ ಅಲ್ಲಿ ಹೋಗ್ಬಿಟ್ರೆ ನೀನ್ ಯಾರು ಹೋದ್ರು ಅದಕ್ಕೇನು ಅದಕ್ಕೆ ಬೆಲೆ ಏನ್ ಕಟ್ಬೇಕು ಅಂತ ತಕ್ಕಂತೆ ಬೆಲೆ ಆಗಿ ಕೊಡ್ತಾರೆ ಸರ್. ಏನ್ ರೇಟ್ ಸಿಗ್ತಾ ಇದೆ ಈರುಳ್ಳಿ? ಈರುಳ್ಳಿ ರೇಟು ಸಿಗುತ್ತಾರ, ಖರ್ಚು ವೆಚ್ಚನೆ ಸುಮಾರು ಒಂದು ಈಗ ಒಂದು ಪ್ಯಾಕೆಟ್ ಬೆಳಿಬೇಕಂದ್ರೆ ಖರ್ಚೇನ 100-200 ರೂಪಾಯಿ ಖರ್ಚು ಬರ್ತಾರ. ಕಳೆ ಮಳೆಯಿಂದ ಲೆಕ್ಕ ಹಾಕಿ ಅವ್ರು ತಗೊಂಡೋಗೋದು. ಒಂದು ಖಾಲಿ ಪ್ಯಾಕೆಟ್ ತರಬೇಕಂದ್ರೆ 30 ರೂಪಾಯಿ ಖಾಲಿ ಪ್ಯಾಕೆಟ್ ಒಂದು, ಹೌದಾ? ಮತ್ತೆ ಇಲ್ಲಿಂದ ನೀವು ಬೆಂಗಳೂರು ತಗೊಂಡೋಗ್ಬೇಕಂದ್ರೆ 55-60 ರೂಪಾಯಿ ಆಗುತ್ತೆ ಒಂದು ಪ್ಯಾಕೆಟ್ ಲಗೇಜ್, ಮತ್ತೆ ಅಲ್ಲಿ ಕಮಿಷನ್. ಹಂಗಾಗಿ ಕನಿಷ್ಠ ಅಂದ್ರೆ 100-150 ರೂಪಾಯಿ 200 ರೂಪಾಯಿ ಲೆಕ್ಕಕ್ಕೆ ಒಂದೊಂದು ಪ್ಯಾಕೆಟ್ ಖರ್ಚು ಬರುತ್ತೆ. ಅಲ್ಲಿ ಬರೀ 150 ರೂಪಾಯಿ ಸಿಕ್ಕರೆ ಏನ್ ಮಾಡೋಕ್ಕಾಗುತ್ತೆ? ಕೆಲವ್ರು ಎಷ್ಟೋ ಜನ ರೈತರು ತಾಕೊಂಡು ಹೋಗ್ಬಿಟ್ಟು ಬೆಂಗಳೂರಿಗೆ, ಬರೀ 150 ರೂಪಾಯಿ ಬಾಡಿಗೆ ಇಲ್ದಲ್ಲ ಕೈ ವಾಪಸ್ ಬಂದಿರುತ್ತೆ. ಈಗ ಒಂದ್ ಎಕರೆ ಈರುಳ್ಳಿ ಬೆಳಿಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಸರ್? ಒಂದ್ ಎಕರೆ ಈರುಳ್ಳಿ ಬೆಳಿಬೇಕಂದ್ರೆ ಕನಿಷ್ಠ ಅಂದ್ರೆ ಒಂದು 30-35-40 ರೂಪಾಯಿವರೆಗೂ ಖರ್ಚು ಬರ್ತದೆ ಈಗ ಲೇಬರ್ಸ್ ಇದ್ರಲ್ಲಿ. ಈ ತರ 35-40 ರೂಪಾಯಿ ಖರ್ಚು ಬಂದಾಗ ರೈತರಿಗೆ ಒಂದ್ ಕ್ವಿಂಟಲ್ ಏನ್ ರೇಟ್ ಸಿಕ್ಕ್ರೆ ಅನುಕೂಲ ಅಂತೀರ ಸರ್? ಹಂಗೆ ಲೆಕ್ಕ ಹಾಕಿದ್ರೆ ನಾವು ಕನಿಷ್ಠ ಅಂದ್ರೂ ಈಗಿನ ರೇಟ್ ಅಂತಂದ್ರೆ ಕನಿಷ್ಠ ಅಂದ್ರೆ 800-1000 ರೂಪಾಯಿ ಮೇಲೆ, ಅಬೌವ್ 1000 ರೂಪಾಯಿ ಒಂದು 50 kg ಪ್ಯಾಕೆಟ್ಗೆ ಅವರೇಜ್ 900-1000 ರೂಪಾಯಿ ಮೇಲೆ ಸಿಕ್ಕಾಗ ಮಾತ್ರ ಇದಾಗ ಸರ್. ಒಂದುವರೆ ಸಾವಿರ ರೂಪಾಯಿ ಸಿಕ್ಕ ಅಲ್ಲಿ ಸ್ವಲ್ಪ ಹಾಕಿರತಕ್ಕಂತೆ ಅವ್ರನ್ನ ಸ್ವಲ್ಪ ಖುಷಿ ಪಡ್ಬೇಕಂದ ಸ್ವಲ್ಪ ಖುಷಿ ನೆಮ್ಮದಿಯಾಗಿರ್ಬೇಕು ಮನುಷ್ಯ, ರೈತರ ಜೀವನ ಸ್ವಲ್ಪ ಸಂತೋಷವಾಗಿರ್ಬೇಕು. ಇಲ್ಲ ಅಂದ್ರೆ ನೀರುಳ್ಳಿ ಬೆಳೆದಂತ ಬೆಳೆಗಾರ ಸ್ವಲ್ಪ ಚೆನ್ನಾಗಿರ್ಬೇಕು ಅನ್ನಂಗಿದ್ರೆ ಒಂದುವರೆ ಸಾವಿರ ರೂಪಾಯಿ 2000 ರೂಪಾಯಿ ಲೆಕ್ಕಕ್ಕೆ ಸಿಕ್ಕರೆ ತುಂಬಾ ಅನುಕೂಲ ಸರ್. 2 ವರ್ಷ ಮುಂಚೆ ಸಿಕ್ತು, ಚೆನ್ನಾಗಾಯ್ತು ಸರ್. ಈರುಳ್ಳಿಯಲ್ಲಿ ಯಾವ ವರ್ಷ ಆದ್ರೂ ತುಂಬಾ ಲಾಸ್ ಆಗಿರೋದು ಅಥವಾ ತುಂಬಾ ಚೆನ್ನಾಗಿ ಲಾಭ ಬಂದ್ರ ಅಂತ ಉದಾಹರಣೆಗಳು ಇದಾವ? ಇದಾವ ಸರ್. ನನ್ನ ಇದ್ರಲ್ಲೇನೆ ನಾವು ಸುಮಾರು ನಾವು ಒಂದ್ಸರಿ ಬರೇ 105 ಪ್ಯಾಕೆಟ್ಗೆ ಕನಿಷ್ಠ ಒಂದ್ 3 ಲಕ್ಷ ಚೂರ ಆಯ್ತು ಸರ್. ಅಂದ್ರೆ ವರ್ಷ ಇನ್ನ 4-5 ಎಕರೆ ಆಗ್ತಿದ್ದೆ ಆ ವರ್ಷದಲ್ಲಿ. ಅದಕ್ಕಿಂತ ಮುಂಚೆ ವರ್ಷ ಸ್ವಲ್ಪ ಫುಲ್ ತುಂಬಾ ಲಾಸ್ ಆಗಿತ್ತು. ಅದಕ್ಕೆ ಏನಾಯ್ತು ಅಂತಂದ್ರೆ ನಾನು ಸ್ವಲ್ಪ ಕಡಿಮೆ ಹಾಕಿಬಿಟ್ಟೆ ಆ ವರ್ಷದಲ್ಲಿ. ಕಡಿಮೆ ಹಾಕಿದ್ದ ವರ್ಷದಲ್ಲೇನೆ ಯಥೇಚ್ಛ ರೇಟ್ ನಾನು ಸುಮಾರು ಒಂದು ಪ್ಯಾಕೆಟ್ ಏನೇ 2000 ಮಾರ್ಕೊಂಡ್ಬಂದೆ ಸರ್. ಚಂದ್ರಣ್ಣವ್ರೆ, ಬರೇ ಈಗ ಈರುಳ್ಳಿ ರೇಷ್ಮೆ ಅಂತ ಅಲ್ಪಾವಧಿ ಬೆಳೆಗಳ ಬೆಳಿತಾರ, ಯಾಕೆ ತೋಟಗಾರಿಕೆ ಬೆಳೆಗಳು ಅಡಿಕೆ ತೆಂಗು ಮಾವು ಸಪೋಟ ದಾಳಿಂಬೆ ಅಂತ ಬೆಳೆಗಳು ಬೆಳಿಬಾರ್ದು ಸರ್? ಅದೇ ಅಂತಂತಂದ್ರೆ ಅದಕ್ಕೆ ಈಗ ನಮ್ಗೆ ಇಲ್ಲಿ ಬಯಲು ನಮ್ಮ ಪ್ರದೇಶದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಬಯಲು ಪ್ರದೇಶ ಆಗಿರೋದ್ರಿಂದ ನೀರಿಂದು ಕೊರತೆ ಜಾಸ್ತಿ ಇದೆ ಸರ್. ಈ ಬೋರ್ ವೆಲ್ಗಳು ಯಾವ ಟೈಮ್ ಕೈ ಕೊಡ್ತಾವೆ ಹೇಳಕ್ಕಾಗಲ್ಲ, ಮಳೆ ಬರಲ್ಲ ಟೈಮ್ ಸರಿಯಾಗಿ. ಹಂಗಾಗಿ ಸ್ವಲ್ಪ ಈ ಏನಂದ್ರು ಅವತ್ತಿಂದ ಸ್ವಲ್ಪ ಈ ಅಲ್ಪಾವಧಿ ಬೆಳೆಗಳು ಇಟ್ಕೊಂಡೇನೆ ರೈತರೆಲ್ಲ ಇದು ಮಾಡ್ತಾರೆ ಸರ್. ದೀರ್ಘಾವಧಿ ಬೆಳೆಗಳು ಇರ್ಬೇಕಂದ್ರೆ ಈ ತೆಂಗು ಅಡಿಕೆ ಬಾಳೆ ಅಂತಂದ್ರೆ ಈ ಮೇಯ್ನ್ ಈ ನಮ್ಗೆ ಭದ್ರಾ ಮೇಲ್ದಂಡ ಅನ್ನೋದು ಸ್ವಲ್ಪ ಏನೋ ತರಿಸಿದ್ರೆ ನಮ್ಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ತುಂಬಾ ಅನುಕೂಲ ಆಗ್ತದೆ. ಈ ತರ ನೀರಾವರಿ ಅನುಕೂಲ ಆದ್ರೆ ಆತರ ಬೆಳಿಬೇಕಂತ ಆಸಕ್ತಿ ಇದೆ. ಹೌದೌದು ಸರ್. ಒಟ್ಟಾರೆಯಾಗಿ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತ ನಿಮ್ಗೆ ಸರ್? ಸದ್ಯಕ್ಕೆ ಪರವಾಗಿಲ್ಲ ಸರ್ ನಮ್ ಇದ್ರಲ್ಲಿ. ಅದಕ್ಕೆ ನಮ್ಗೆ ನಾವು ಮೊದಲಲ್ಲಿ ಸುಮಾರು ವರ್ಷದಿಂದ ಸುಮಾರು ಒಂದು 20 ಮುಂಚೆ ನಾವು ಬೆಂಗಳೂರಲ್ಲಿ ಇದ್ವಿ, ಮತ್ತೆ ಅಲ್ಲಿ ಬಿಟ್ಟು ಮದುವೆ ಆದ್ಮೇಲೆ ಇಲ್ಲೇ ಸೆಟ್ಲ್ ಆದ್ವಿ. ಈಗಿನ ವಾತಾವರಣ ಇದನ್ನ ಲೆಕ್ಕ ಹಾಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ಸರ್. ನಾ ಯಾಕಂದ್ರೆ ಇಲ್ಲಿ ಅಲ್ಲಿ ಹೋದ ಕೈ ಯಾರೋ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ಇಲ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ಅನುಕೂಲ ಸರ್. ಸದ್ಯಕ್ಕೆ ಅಂದ್ರೆ ಜಲ್ದಿ ಕೈ ಹಿಡಿಯಲ್ಲ, ಇದು ಸ್ವಲ್ಪ ಕಾಯ್ಬೇಕು ಸರ್. ಇದು ಮಾಡ್ಬೇಕು, ಮಾಡಿರ್ತಕ್ಕಂಥ ಪ್ರತಿಭಾ ಸಿಗುತ್ತೆ. ಎಷ್ಟು ಜನ ನಿಮಗೆ ಮಕ್ಕಳು? ನಮ್ಗೆ ಇಬ್ಬರು ಸರ್, ಒಂದ್ ಗಂಡು ಒಂದ್ ಹೆಣ್ಣು. ಮುಂದೆ ಮಗನ್ನು ಏನಾದ್ರೂ ಈ ಕೃಷಿ ಬದುಕು ತರ್ಬೇಕನ್ನೋ ಉದ್ದೇಶ ಇದೆಯಾ? ಇಲ್ಲ ಸರ್, ಅದು ನನ್ನ ಮನ್ಸಲ್ಲಿ ಇಲ್ಲ. ಇಲ್ಲ, ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂತಂದ್ರೆ ನಾವು ಕಷ್ಟ ಪಡೋದಲ್ಲ, ಅವ್ರು ಕಷ್ಟ ಪಡೋದು ಬೇಡ. ಅವ್ರು ಸ್ವಲ್ಪ ಓದಿಸಿ ಚೆನ್ನಾಗಿ ಮಾಡ್ಬೇಕಂತ ಇದೆ ಸರ್. ಬಹಳ ಸಂತೋಷ ಶಾಂತಣ್ಣ ಅವರೇ, ಇದುವರೆಗೂ ನೀವು ಈರುಳ್ಳಿ ಹಾಗೂ ರೇಷ್ಮೆ ಕೃಷಿಯಲ್ಲಿ ನಾವು ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗ್ಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ

ಶಿವಗಂಗೆ ಬೆನವನ ಸುತ್ತಿ ಕಳಿಂಗನ ದಂಡೆ ವಿನಾಯಕ ಬೆನವಣ್ಣ ಶಿವಗಂಗೆ ಬೆನವನ ಸುತ್ತಿ ಕಳಿಂಗನ ದಂಡೆ ವಿನಾಯಕ ಬೆನವಣ್ಣ ದಂಡೆ ವಿನಾಯಕ ಬೆನವಣ್ಣ ಸ್ವಾಮಿಯ ಲೇಸಾದ ಪದವ ಕಲಿಸಯ್ಯ ದಂಡೆ ವಿನಾಯಕ ಬೆನವಣ್ಣ ಸ್ವಾಮಿಯ ಲೇಸಾದ ಪದವ ಕಲಿಸಯ್ಯ ಶಿವಗಂಗೆ ಬೇನಾವನ ಬಾರಾದ ಪದವ ಕಲಿಸಯ್ಯ ನಾರಿಯ ಮಗನೇ ಬೆನವಣ್ಣ ಹತ್ತಾಳಿಗೆ ಬಾರಾದ ಪದವ ಕಲಿಸಯ್ಯ ಓ ಮೊದಲು ನೆನೆದೆವು ಸ್ವಾಮಿ ಲಿಂಗನ ಸೊಬಗಿನ ಶಿವಗಂಗೆ ಬೇನಾವನ ಸಲ್ಲಿಸುವೆ ಚಿತ್ತೈಸಿ ಪದವ ಬರಕೋಡು ಕಬ್ಬಿನ ಜಲ್ಲೆ ನೆಲಗಡಲೆ ಸಲ್ಲಿಸುವೆ ಚಿತ್ತೈಸಿ ಪದವ ಬರಕೋಡು ಓ ಮೊದಲು ನೆನೆದೆವು ಸ್ವಾಮಿ ಲಿಂಗನ ಸೊಬಗಿನ ಶಿವಗಂಗೆ ಬೇನಾವನ ಮೊದಲು ನೆನೆದೆವು ಸ್ವಾಮಿ ಲಿಂಗನ ಸೊಬಗಿನ ಶಿವಗಂಗೆ ಬೇನಾವನ ಬೇಕಾ ತಾ ಮಾ ಮಾಡಿದ ಪಾಪ ತಾಗಳೆಯಬೇಕಾ, ಶಿವನ ಮೇಲಕ ಸಿಟ್ಟಾಗಬೇಕಾ, ಸುಖ ಎಲ್ಲರಿಗೆಲ್ಲೈತವ್ವ, ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲೆ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲೆ. ತಿಂಗಳಿಗೆ ಚಂದ ನಂಜನಗೂಡು ಗಂಧ ತುಂಬಾದೆ ಗುಡಿಗೆಲ್ಲ ಗಂಧ ತುಂಬಾದೆ ಗುಡಿಗೆಲ್ಲ ನಂಜುಂಡ ಅಪ್ಪ ನಂಜುಂಡ ನೆಲೆಗೊಂಡ ಅಪ್ಪ ನಂಜುಂಡ